ಶ್ರೀ ಭೃಗು ಸಂಹಿತೋಕ್ತ ಶ್ರೀ ಸುದರ್ಶನ ಕವಚಂ. ಪ್ರಸೀದ ಭಗವನ್ ಬ್ರಹ್ಮನ್ ಸರ್ವಮಂತ್ರಜ್ಞ ನಾರದ ಸೌದರ್ಶನಂ ತು ಕವಚಂ ಪವಿತ್ರಂ ಬ್ರೂಹಿ ತತ್ವತಃ. ನಾರದ ಉವಾಚ ಶೃಣುಷ್ಮೇಹ ದ್ವಿಜಶ್ರೇಷ್ಠ ಪವಿತ್ರಂ ಪರಮಾದ್ಭುತಂ ಸೌದರ್ಶನಂ ತು ಕವಚಂ ದೃಷ್ಟಾದೃಷ್ಟಾರ್ಥ ಸಾಧಕಂ. ಕವಚಸ್ಯಾಸ್ಯ ಋಷಿರ್ಬ್ರಹ್ಮ ಛಂದೋನುಷ್ಟುಪ್ ತಥಾ ಸ್ಮೃತಂ ಸುದರ್ಶನ ಮಹಾವಿಷ್ಣುರ್ದೇವತಾ ಸಂಪ್ರಚಕ್ಷತೆ. ಹ್ರಾಂ ಬೀಜಂ ಶಕ್ತಿರತ್ರೋಕ್ತ ಶ್ರೀಂ ಕ್ರೋಂ ಕೀಲಕಮಿಷ್ಯತೆ. ಶಿರಸ್ಸುದರ್ಶನಃ ಪಾತು ಲಲಾಟಂ ಚಕ್ರನಾಯಕಃ. ಘ್ರಾಣಂ ಪಾತು ಮಹಾದೈತ್ಯ ರಿಪುರವ್ಯಾದೃಶೌ ಮಮ. ಸಹಸ್ರಾರಶ್ರುತಿಂ ಪಾತು ಕಪೋಲಂ ದೇವವಲ್ಲಭಃ. ವಿಶ್ವಾತ್ಮಾ ಪಾತು ಮೇ ವಕ್ತ್ರಂ ಜಿಹ್ವಾಂ ವಿದ್ಯಾಮಯೋ ಹರಿಃ. ಕಂಠಂ ಪಾತು ಮಹಾಜ್ವಾಲಃ ಸ್ಕಂಧೌ ದಿವ್ಯಾಯುಧೇಶ್ವರಃ. ಭುಜೌ ಮೇ ಪಾತು ವಿಜಯೀ ಕರೌ ಕೈಟಭನಾಶನಃ. ಷಟ್ಕೋಣ ಸಂಸ್ಥಿತಃ ಪಾತು ಹೃದಯಂ ಧಾಮ ಮಾಮಕಂ. ಮಧ್ಯಂ ಪಾತು ಮಹಾವೀರ್ಯಃ ತ್ರಿಣೇತ್ರೋ ನಾಭಿಮಂಡಲಂ. ಸರ್ವಾಯುಧಮಯಃ ಪಾತು ಕಟಿಂ ಶ್ರೋಣಿಂ ಮಹಾದ್ಯುತಿಃ. ಸೋಮಸೂರ್ಯಾಗ್ನಿನಯನಃ ಊರು ಪಾತು ಚ ಮಾಮಕೌ. ಗುಹ್ಯಂ ಪಾತು ಮಹಾಮಾಯೋ ಜಾನುನೀತು ಜಗತ್ಪತಿಃ. ಜಂಘೇ ಪಾತು ಮಮಾಜಸ್ರಂ ಅಹಿರ್ಭುಜ್ಞಃ ಸುಪೂಜಿತಃ. ಗುಲ್ಫೌ ಪಾತು ವಿಶುದ್ಧಾತ್ಮಾ ಪಾದೌ ಪರಪುರಂಜಯಃ. ಸಕಲಾಯುಧ ಸಂಪೂರ್ಣೋ ನಿಖಿಲಾಂಗಂ ಸುದರ್ಶನಃ. ಯ ಇದಂ ಕವಚಂ ದಿವ್ಯಂ ಪರಮಾನಂದದಾಯಿನಂ. ಸೌದರ್ಶನಮಿದಂ ಯೋ ವೈ ಸದಾ ಶುದ್ಧಃ ಪಠೇನ್ನರಃ ತಸ್ಯಾರ್ಥ ಸಿದ್ಧಿರ್ವಿಪುಲಾ ಕರಸ್ಥಾ ಭವತಿ ಧ್ರುವಂ. ಕೂಷ್ಮಾಂಡ ಚಂಡ ಭೂತಾದ್ಯಾಃ ಯೇ ಚ ದುಷ್ಟಾ ಗ್ರಹಾಸ್ಮೃತಾಃ ಫಲಾಯಂತೆ ನಿಶಂಭೀತಾಃ ವರ್ಮಣೋಸ್ಯ ಪ್ರಭಾವತಃ. ಪುಷ್ಠಾ ಪಸ್ಮಾರ ಗುಲ್ಮಾದ್ಯಾಃ ವ್ಯಾಧಯಃ ಕರ್ಮ ಹೇತುಕಾಃ. ನಶ್ಯಂತ್ಯೇ ತನ್ಮಂತ್ರಿತಾಂಬೂಪಾನಾತ್ ಸಪ್ತ ದಿನಾವಧಿ. ಅನೇನ ಮಂತ್ರಿತಾಂ ಮೃತ್ಸ್ನಾಂ ತುಲಸೀ ಮೂಲ ಸಂಸ್ಥಿತಾಂ ಲಲಾಟೇ ತಿಲಕಂ ಕೃತ್ವಾ ಮೋಹಯೇತ್ ತ್ರಿಜಗನ್ನರಃ. ವರ್ಮಣೋಸ್ಯ ಪ್ರಭಾವೇನ ಸರ್ವಾನ್ ಕಾಮಾನ್ ಅವಾಪ್ನುಯಾತ್.